7651 ಮತ್ತೊಮ್ಮೆ 8884267651 ಇದುವರೆಗೆ ನೂಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನೂಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ ರೈತ ಬಂದರಿಗೆಲ್ಲ ನಮಸ್ಕಾರ. ರೈತ ಬಂದರೆ ಈ ಕೋಳಿ ಸಾಕಾಣಿಕೆ ಅನ್ನೋದೆಲ್ಲ ಒಂದು ಉಪಕಸಬು. ಬಹಳಷ್ಟು ಜನರಿಗೆ ಗುರುತಿರುವಂತದ್ದು, ಬಹಳಷ್ಟು ಜನ ರೈತರು ನಮ್ಮಲ್ಲಿ ಕೋಳಿ ಸಾಕಾಣಿಕೆಯನ್ನ ಮಾಡಿಕೊಂಡು ಬರ್ತಾ ಇದ್ರಿ. ಈ ಫಾರಂ ಕೋಳಿ ಬರೋದಕ್ಕಿಂತ ಮೊದಲು ನಾಟಿ ಕೋಳಿ ಸಾಕಾಣಿಕೆನೆ ಇತ್ತು. ಯಾಕಂತಂದ್ರೆ ಯಾರು ಕೋಳಿ ಸಾಕಾಣಿಕೆಯಲ್ಲಿ ಒಂದು ಆಸಕ್ತಿ ಇತ್ತಲ್ಲ, ಅವರು ತಮ್ಮ ತಮ್ಮ ಮನೆಯೊಳಗೆ 2, 4, 8, 10, 20 ಕೋಳಿಗಳನ್ನು ಸಾಕ್ತಾ ಇದ್ರು. ಯಾವಾಗ ಫಾರಂ ಕೋಳಿ ಬಂತು, ಯಾವಾಗ ಇವು ಒಂದೇ ಸಲಕ್ಕೆ ಸಾವಿರಾರು ಕೋಳಿ ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನ ಬಂದಮೇಲೆ ಏನಾಯಿತು ಅಂತಂದ್ರೆ ಈ ನಾಟಿ ಕೋಳಿಗಳ ಒಂದು ಸಾಕಾಣಿಕೆ ಕಡೆಗೆ ಒಂದು ಒಲವು ಕಡಿಮೆ ಆಯಿತು. ಆದರೂ ಸಹಿತ ಇವತ್ತು ಸಹಿತ ಈ ನಾಟಿ ಕೋಳಿಗೆ ಒಂದು ಬೇಡಿಕೆಯನ್ನು ಕಡಿಮೆ ಆಗಿಲ್ಲ. ಯಾರು ನಾಟಿ ಕೋಳಿಯ ಮೇಲೆ ಆಸಕ್ತಿ ಇರ್ತಲ್ಲ, ಅವ್ರು ಎಷ್ಟೇ ರೇಟ್ ಆದರೂ ಸಹಿತ ನಾಟಿ ಕೋಳಿಗಳನ್ನೇ ಖರೀದಿ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ನಾಟಿ ಕೋಳಿಗಳನ್ನು ಸಾಕಾಣಿಕೆ ಮಾಡೋದ್ರೊಳಗೂ ಸಹಿತ, ಅವುಗಳ ನಿರ್ವಹಣೆ ಮಾಡೋದ್ರೊಳಗೂ ಸಹಿತ ಕೆಲವೊಂದಿಷ್ಟು ತಂತ್ರಜ್ಞಾನ ಇರ್ತದೆ. ಯಾವ ರೀತಿ ನಾವು ಸಾಕಾಣಿಕೆ ಮಾಡಿದ್ರೆ, ಯಾವ ರೀತಿ ನಾವು ಒಂದು ಕಾಳಜಿಯನ್ನು ತಗೊಂಡ್ರೆ ಒಳ್ಳೆ ಒಂದು ಲಾಭದಾಯಕ ನಾಟಿ ಕೋಳಿಗಳ ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯದ, ಈ ಒಂದು ವಿಷಯವನ್ನು ತಿಳಿಸ್ಕೊಡ್ಲಿಕ್ಕೆ ನನ್ನ ಜೊತೆಗೆ ಫೋನ್ ಲೈನ್ ಮೇಲೆ ಕಲಬುರಗಿಯಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಶೇಷರಾವ್ ಅವರ ಅವರನ್ನ ಮಾತಾಡಿಸಿ ಎಲ್ಲ ಮಾತನ್ನ ಎಲ್ಲ ವಿಷಯವನ್ನ ತಿಳ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಶೇಷರಾವ್ ಅವರೇ. ನಮಸ್ಕಾರ. ಸರಿಗ, ಈ ನಾಟಿ ಕೋಳಿ ಸಾಕಾಣಿಕೆ ಅನ್ನೋದಲ್ಲ ಪರಂಪರಾಗತವಾಗಿ ಬಂದಿರುವಂತದ್ದು. ಸರಿ, ನಾಟಿ ಕೋಳಿ ಸಾಕಾಣಿಕೆ ಮತ್ತು ಫಾರಂ ಕೋಳಿ ಸಾಕಾಣಿಕೆಗೆ ಇರುವಂತ ಮುಖ್ಯ ವ್ಯತ್ಯಾಸ ಏನಂತಾರೆ? ಆಕ್ಚುಲಿ ಸರ್, ನಾಟಿ ಕೋಳಿ ಸಾಕಾಣಿಕೆ ಇದು ಬಹಳ ದಿನದಿಂದ ಬಂದಿರತಕ್ಕಂತ ಒಂದು ಕಸುಬು, ಉಪಕಸುಬು. ಅದರಲ್ಲಿ ಅದರ ಪ್ರಮಾಣ ಬಹಳ ಕಡಿಮೆ, ಇದರಲ್ಲಿ ಅವರು ಸಾಕ್ತಾ ಇದ್ರು ರೈತರೆಲ್ಲ. ಇವತ್ತಿನ ದಿನದಲ್ಲಿ ನಾಟಿ ಕೋಳಿಗಳ ತಳಿ ಮರಿಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದಾವೆ. ಅಂದ್ರೆ ನಾವು ನಾಟಿ ಕೋಳಿಗಳು ಈ ಮನೆಯಲ್ಲಿ ಸಾಕಕ್ಕಿಂತ ಅದನ್ನ ವೈಜ್ಞಾನಿಕವಾಗಿ ಮರಿಗಳನ್ನ ಪಡೆದು ಆ ಮರಿನ ತಂದು ನಾವು ದೊಡ್ಡ ಪ್ರಮಾಣದಲ್ಲಿ ಸಾಕ್ಲಿಕ್ಕೆ ಅವಕಾಶ ಅದ. ಆ ಒಂದು ನಿಟ್ಟಿನಲ್ಲಿ ಆಕ್ಚುಲಿ ಮುಖ್ಯವಾಗಿ ಮರಿಗಳ ತರಕ್ಕಿಂತ ಮುಂಚೆ ಮರಿಗಳನ್ನ ಯಾವ ತರ ಪಾಲನೆ ಮಾಡಬೇಕು ತಂದ ತಕ್ಷಣ, ಅಂದ್ರೆ ಮರಿ ಕೋಳಿ ಮನೆ ಏನದಲ್ಲ ಅದನ್ನ ಮುಖ್ಯವಾಗಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಅದ ನೋಡ್ಕೋಬೇಕಾಗ್ತದೆ. ಆ ಕೋಳಿ ಮನೆಯನ್ನ ನಾವು ಒಂದೇ ದಿವಸಕ್ಕೆ ಮರಿ ತರಕ್ಕಿಂತ ಮುಂಚೆ ನಾವು ಎಷ್ಟು ಕೋಳಿ ಸಾಕ್ಬೇಕು ಅಂತ ಹೇಳಿ ನಾವು ಪ್ಲಾನ್ ಹಾಕೊಂಡಿದೀವಿ. ಅದರ ಅನುಗುಣವಾಗಿ 1 square feet ಒಂದು ಕೋಳಿಗೆ, ಅಂದ್ರೆ ಒಂದು ಕೋಳಿಗೆ ಹಿಂಗ್ 1 feet ಹಿಂಗ್ 1 feet ಬೇಕು ಜಾಗ, 1 square feet. ಆ ಲೆಕ್ಕದಾಗ ನಾವು ಎಷ್ಟು ಕೋಳಿ ಸಾಕಲಿಕ್ಕೆ ನಾವು ಪ್ಲಾನ್ ಮಾಡಿದೀವಿ ಅದನ್ನ ಒಂದು ಗಮನದಲ್ಲಿಟ್ಕೊಂಡು ಕೋಳಿ ಮನೆಯನ್ನ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಸಿಗ್ತಕ್ಕಂತ ಏನು ಚೀಲಗಳದಾವ ಅಥವಾ ಈಗೆಲ್ಲ ಅಂಗಡಿಗಳಲ್ಲೆಲ್ಲ ಪಾಲಿಥಿನ್ ಸಿಗ್ತಾವ ಅದನ್ನ ಉಪಯೋಗ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲಾ ಕಡೆಯಿಂದ ಅದನ್ನ ಮುಚ್ಚಿಬಿಡೋದು. ಅಂದ್ರೆ ಪ್ಯಾಕ್ ಮಾಡ್ಬೇಕಾ ಮನಿ? ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ಬೇಕು. ಪ್ಯಾಕ್ ಮಾಡಿದ್ಮೇಲೆ ನಾವು ಅದನ್ನ ಎಲೆಕ್ಟ್ರಿಸಿಟಿ ಸಪ್ಲೈ ತಗೊಂಡು ನಾವು ತರ್ತಕ್ಕಂತ ಮರಿ ಅನುಗುಣವಾಗಿ ಒಂದು ಮರಿಗೆ 1 volt ಅಷ್ಟು ಬಲ್ಬ್ ಅನ್ನ ನಾವು ಫಿಕ್ಸ್ ಮಾಡ್ಬೇಕು. ಅಂದ್ರೆ ಫಾರಂ ಕೋಳಿಯೊಳಗೆ ಹೆಂಗ್ ಲೈಟ್ ಹಾಕ್ತಿವಿ ಇಲ್ಲೂ ಸಹಿತ ಲೈಟ್ ಹಾಕ್ಬೇಕು ಅಂತ ಹೇಳಿದ್ರಿ ನೀವು? ಹೌದೌದು, ಲೈಟ್ ಅದು ಬಹಳ ಮಹತ್ವ. ನಾವು ಲೈಟ್ ಸರಿಯಾಗಿ ಕೊಡ್ಲಿಲ್ಲ ಒಂದೇ ವಾರದಾಗ ಕೋಳಿ ಮರಿಗಳಿಗೆ ಅಂದ್ರೆ ಅವು ಮುಂದೆ ಅದರ ಏನ ಗ್ರೋತ್ ಇರ್ತದ ಅದ್ರ ಮೇಲೆ ಪರಿಣಾಮ ಆಗ್ತದೆ, ಮತ್ತೆ ಬೇರೆ ಬೇರೆ ರೋಗ ಬರೋ ಸಾಧ್ಯತೆ ಹೆಚ್ಚಿರ್ತದೆ. ಅದಕ್ಕೆ ಲೈಟ್ ಕೊಡೋದು ಬಹಳ ಮುಖ್ಯ. ಅದನ್ನ ನಾವು 1 volt ಆ ಲೆಕ್ಕದಲ್ಲಿ ಕಂಪ್ಲೀಟ್ ಆಗಿ ನಾವು ಅದನ್ನ ಮಾಡಿಕೊಂಡು ನಾವು ಲೈಟ್ ಹಾಕಿದ್ರೆ ಎಲ್ಲಾ ರೆಡಿ ಆದ್ಮೇಲೆ ನಾವು ಎಲ್ಲಾ ಕಡೆ ಈಗ ಕೋಳಿ ಮರಿಗಳು ಸಿಗ್ತಾ ಇದಾವೆ. ನಾಟಿ ಕೋಳಿ ಮರಿಗಳನ್ನ ನಾವು ತರಿಸಬಹುದು, ಹಿಂಗೆ ಫಾರ್ಮ್ ಮರಿ ಹೆಂಗ್ ಸಿಗ್ತಾವಲ್ಲ ಆತರ ಸಿಗ್ತಾ ಇದಾವೆ. ಅದನ್ನ ನಮ್ಗೆ ಒಂದು ಅನುಕೂಲಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅದನ್ನ ತಂದು ನಾವು ಮರಿಗಳನ್ನ ಸಾಕ್ಲಿಕ್ಕೆ ಸಾಧ್ಯ ಅದ. ಸರ್, ಮತ್ತ ಅದ್ರೊಳಗೆ ಯಾವ್ಯಾವ ತಳಿಗಳೇನಾದ್ರೂ ಅದಾವಂತ್ರ ಸರ್ ನಾಟಿ ಕೋಳಿಯೊಳಗೂ ಸಹಿತ? ನಾಟಿ ಕೋಳಿಗಳಲ್ಲಿ ತಳಿಗಳು ಅದಾವ ಸಾಕಷ್ಟು, ಈಗೆಲ್ಲ ವೈಜ್ಞಾನಿಕವಾಗಿ ಬಹಳಷ್ಟು ಇದು ಬೆಳೆದು ಹೋಗಿದೆ. ಅದರಲ್ಲಿ ನಮ್ಮ ಏರಿಯಾದಲ್ಲಿ ಇರ್ತಕ್ಕಂತ ನಾವು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಅಂದ್ರೆ ಆರ್ ಐ ಆರ್ ತಳಿ ಅಂತ ಕರಿತೀವಿ ನಾವು ಅದನ್ನ. ರೋಡ್ಸ್ ಆರ್ ಐ ಆರ್ ರೋಡ್ಸ್ ಐಲ್ಯಾಂಡ್ ರೆಡ್ ಅಂದ್ರೆ ಅವರು ಏನ್ ಕೆಂಪ್ ಕೆಂಪ್ ಕಲರ್ ಇರ್ತಾವಲ್ಲ ಅವೆಲ್ಲ ಆರ್ ಐ ಆರ್ ತಳಿ. ಇನ್ನೊಂದು ಅಸೀಲ್ ತಳಿ ಅಂತ ಇರ್ತದ, ಅವ್ ಸ್ವಲ್ಪ ದೊಡ್ಡ ಎತ್ತರಾಗಿ ಬೆಳೀತಾವ ಅದು. ಇನ್ನೊಂದು ಪ್ಲೈಮೋತ್ ರಾಕ್ ಅಂತ ಹೇಳಿ ಒಂದ್ ಬರ್ತದ. ಅದ್ರ ಜೊತೆಗೆ ಈಗ ನಾಟಿ ಕೋಳಿ ಅಷ್ಟೇ ವೇಗವಾಗಿ ಗ್ರೋತ್ ಆಗ್ತಕ್ಕಂಥ ಕೆಲವು ತಳಿಗಳನ್ನ ಕಂಡುಹಿಡಿದಾರ. ಅದರಲ್ಲಿ ಗಿರಿರಾಜ, ಗಿರಿರಾಣಿ, ಸುವರ್ಣಧಾರ ಇವೆಲ್ಲ ಬೇರೆ ಬೇರೆ ತಳಿಗಳು ಸಾಕಷ್ಟು ನಾಟಿ ಕೋಳಿಯಲ್ಲೇ ಬರ್ತಕ್ಕಂಥದ್ದು. ಸರ್ ಮತ್ತೆ ಖಡಕನಾಥ್ ಅಂತದಲ್ಲ ಕರಿ ಕೋಳಿ, ಅದನ್ನು ನಾಟಿಯಲ್ಲೇ ಬರ್ತದ ಬೇರೆ ಅಭಿವೃದ್ಧಿ ಪಡಿಸಿರುವ? ಹೌದೌದು, ಇದು ರಾಜಸ್ಥಾನದ ಒಂದು ತಳಿ ಇದು ಖಡಕನಾಥ್ ಅಂತಕ್ಕಂಥದ್ದು. ಇದು ನಾಟಿ ಕೋಳಿಯಲ್ಲೇ ಬರ್ತಕ್ಕಂಥದ್ದು. ಅದರದ್ದು ಕಂಪ್ಲೀಟ್ ಆಗಿ ಅದರ ಬಣ್ಣ ಕರಿ ಇರ್ತದೆ. ಅದು ಇವನ್ನ ಅದನ್ನ ನಾವು ಮಾಂಸ ಉಪಯೋಗ ಮಾಡಿ ರೈತರಿಗೆ ಕೆಲವು ಇದ್ರಿಗೆ ಏನಾದ್ರೆ ಚುಚ್ಚುಮತ್ತ ಹಾಕದ್ರೆ ಸಾಯ್ತಾವ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ. ಹಾ ಕಲ್ಪನೆ ಅದ ಅದು. ಆಕ್ಚುಲಿ ಅದನ್ನು ಹೋಗಲಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನಾವು ರೋಗ ತಡೆಗಟ್ಟಬೇಕು ಅಥವಾ ಮುಂದಿನ ದಿನಗಳಲ್ಲಿ ರೋಗನ ಹತೋಟಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಲಸಿಕೆ ಮಾತ್ರ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಮುಖ್ಯವಾಗಿ ನಾಟಿ ಕೋಳಿ ಮರಿಗಳಿಗೆ ಆರನೇ ಅಥವಾ ಏಳನೇ ದಿವಸಕ್ಕೆ ಲಸಿಕೆನ ಅಡ್ವೈಸ್ ಮಾಡ್ತೀವಿ. ಆ ಲಸಿಕೆ ನಮ್ಮಲ್ಲೂ ಸಿಕ್ತದೆ. ನಮ್ಮ ಏನ್ ಗುಲ್ಬರ್ಗಾದ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಅದ, ಅದರಲ್ಲಿ ಲಸಿಕೆ ಸಿಕ್ತದೆ. ಅದು ಒಂದು ಹನಿ ಕಣ್ಣಲ್ಲಿ ಅಥವಾ ಒಂದ್ ಮೂಗಲ್ಲಿ ಒಂದೊಂದು ಹನಿ ಹಾಕೊಂಡಿವ್ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ರೋಗ ಬರದಂಗೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಜೊತೆಗೆ 13ನೇ ದಿವಸಕ್ಕೆ ಇನ್ನೊಂದು ಲಸಿಕೆ ನಾವು ಅಡ್ವೈಸ್ ಮಾಡ್ತೀವಿ. ಅದು IBD ಅಂತಕ್ಕಂತ ರೋಗ, ಇನ್ಫೆಕ್ಷಸ್ ಬರ್ಸಲ್ ಡಿಸೀಸ್ ಅಂತಕ್ಕಂತ ರೋಗ. ಇದು ರೋಗ ಬಂದ್ರೆ ಸಾಮಾನ್ಯವಾಗಿ ಸಾಕಷ್ಟು ಕೋಳಿಗಳ ಸಾಯ ಪ್ರಮಾಣ ಹೆಚ್ಚಿರ್ತದೆ. ಅದು ಬರದೇ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು 13ನೇ ದಿವಸಕ್ಕೆ IBDಗೆ ಸಂಬಂಧ ಹಂಗೆ ಅದು ಕೂಡ ಲಸಿಕೆಯನ್ನ ಮಾಡಿಸ್ಲಿಕ್ಕೆ ಅವರಿಗೆ ಸಲಹೆಯನ್ನು ನೀಡ್ತೀವಿ. ಅಂದ್ ಸರ್ ಇವು ಲಸಿಕೆ ಸರ್ ಫ್ರೀ ಆಗಿರ್ತಾವ ಅಥವಾ ಏನಾದ್ರೆ ರೇಟ್ ಫಿಕ್ಸ್ ಆಗಿದೆ ಸರ್ಕಾರ ಕಡೆಯಿಂದ? ಇದು ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಲಸಿಕೆಗಳು ಫ್ರೀ ಆಗಿ ಸಿಗ್ತಾವ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇಲ್ಲ ಕೆಲವರು ಪ್ರೈವೇಟ್ ಅಲ್ಲೂ ಕೂಡ ಬಹಳ ಕಡಿಮೆ ದುಡ್ಡಲ್ಲಿ ಇದನ್ನ ಪಡೆಯಬಹುದು ಪ್ರೈವೇಟ್ ಅಲ್ಲಿ ಕೂಡ. ಸರ್ ನಿಮ್ಮ ಹತ್ರ ಬಂದು ತಗೊಳ್ಬೇಕು ಅಂತಂದ್ರೆ ನಮ್ಮ ರೈತ ಬಾಂಧವರು ಏನಾದ್ರು ಪಹಣಿ ಗೇಣಿ ಏನಾದ್ರು ತರಬೇಕಾಗುತ್ತೋ ಅದು ಹಂಗ ಬಂದು ಕೇಳಿದ್ರೆ ಕೊಡ್ತೀರಾ ನೀವು? ಅದು ಏನಿದೆ ಅಂದ್ರೆ ಮುಖ್ಯವಾಗಿ ನಾವು ಏನ್ ಮಾಡ್ತೀವಿ, ಕೋಳಿಗೆ ಬೇಕಾಗಿರ್ತಕ್ಕಂತ ಲಸಿಕೆಗಳು ಸರ್ವಸಾಮಾನ್ಯವಾಗಿ ಎಷ್ಟು ನಮ್ಮ ದವಾಖಾನೆಗಳು ಅದಾವ ಅವಕ್ಕೆ ರೆಗ್ಯುಲರ್ ಆಗಿ ನಾವು ಸಪ್ಲೈ ಮಾಡ್ತೀವಿ ಅಲ್ಲೇ ಮಾಡಿ, ರೈತರಿಗೆ ತೊಂದರೆ ಆಗದೆ ಇರಲಿ ಅಂತಕ್ಕಂಥ ದೃಷ್ಟಿಯಿಂದ. ಅಂದ್ರೆ ಅವರು ತಮ್ಮ ಹತ್ತಿರದಲ್ಲಿರುವಂತ ಪಶು ಆಸ್ಪತ್ರೆ ಹೋಗಿ ತಗೊಳ್ಬೇಕು ಅಂತ ಹೇಳ್ತಿರ್ತಾವ. ಹೌದೌದು, ಅಲ್ಲೇ ಪಡಿಬಹುದು ಲಸಿಕೆಯನ್ನ ಅಲ್ಲೇ ಪಡಿಬಹುದು. ಸರಿಗ ನಮ್ಮಲ್ಲಿ ತಲಿತಲಾಂತರವಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡುವಂತ ಏನು ನಾ ನೋಡಿದ್ದು ಅಂತಂದ್ರೆ ಕೋಳಿಗಳು ಮನೆಗೆ ಇಟ್ಟಿರ್ತಾರ, ಹೊರಗೆ ಹೋಗಿ ಮೇಯ್ಕೊಂಡು ಬರ್ತಾವ, ಆಮೇಲೆ ದೊಡ್ಡ ಆಗ್ತಿರ್ತಾವ. ಅವು 3 ತಿಂಗಳಿಗೆ ಆಗ್ತಾವ, 6 ತಿಂಗಳಿಗೆ ಆಗ್ತಾವ, 9 ತಿಂಗಳಿಗೆ ಆಗ್ತಿರ್ತಾವ ಲೆಕ್ಕ ಇರುವುದಿಲ್ಲ. ಈಗ ತಾವೇನು ಹೇಳಿತೀರಿ ನಾಟಿ ಕೋಳಿ ಇದಕ್ಕೆ ನಾವು ಸಮತೋಲನ ಆಹಾರ ಕೊಡ್ಬೇಕಾಗ್ತದ ಅಂತ ಅರ್ಥ ಆಗ್ತದೆ ನನಗೆ. ಅಂದ್ರೆ ಇದು ಯಾವ ರೀತಿ ಮಾಡ್ಬೇಕಂದ್ರೆ ಹಂಗ ನಾವು ಮನೆಗೆ ತಂದು ಇಟ್ಟಿವಿ ಹೊರಗೆ ತಿರುಗಾಡ್ ಬಂದ್ ಮೇಯ್ತಾವ ಅಂತಂದ್ರೆ ಅಷ್ಟು ತೂಕ ಬರೋದಿಲ್ಲ ಅಂತಂದಂಗಾಯ್ತು ಮತ್ತೆ? ಹೌದೌದು ಸರ್, ಅದೇ ಆಹಾರ ಬಹಳ ಮುಖ್ಯ ಕೋಳಿಗಳಲ್ಲಿ. ಅದನ್ನ ನಾವು ವೈಜ್ಞಾನಿಕವಾಗಿ ಏನ್ ಅಡ್ವೈಸ್ ಮಾಡ್ತೀವಿ ರೈತರಿಗೆ ಅಂತ ಹೇಳಿದ್ರೆ, ಮನೆಯಲ್ಲೇ ಆಹಾರ ನೀವು ತಯಾರು ಮಾಡ್ಕೋಬಹುದು. ನಿಮ್ಮಲ್ಲಿ ಸಿಕ್ತಕ್ಕಂತ ಧಾನ್ಯಗಳು ಏನ, ಮೆಕ್ಕೆಜೋಳ ಇರ್ಬೋದು, ಜೋಳ ಇರ್ಬೋದು, ರಾಗಿ, ಬಾಜ್ರ, ಭತ್ತ, ನಿಮ್ಮಲ್ಲಿ ಏನ್ ಸಿಕ್ತ ಅದನ್ನ ಒಡಿಸ್ಬಿಟ್ಟು ಅದರ ಜೊತೆಗೆ ಹಿಂಡಿಗಳನ್ನ ಸೇರಿಸ್ಬೇಕು ಒಂದಿಷ್ಟು ಪ್ರಮಾಣ. ಯಾವ ಹಿಂಡಿ ಅಂತ್ರಿ? ನಮ್ಮಲ್ಲಿ ಸಾಮಾನ್ಯವಾಗಿ ಸಿಕ್ತಕ್ಕಂಥ ಶೇಂಗಾ ಹಿಂಡಿ, ಕುಸುಬಿ ಹಿಂಡಿ, ಸೂರ್ಯಪಾನ್ ಹಿಂಡಿ ಸಿಕ್ತು. ಇದನ್ನ ನಾವು 60 ಮತ್ತು 40 ಅನುಪಾತದಲ್ಲಿ, ಅಂದ್ರೆ ಒಂದ್ ನೀವು 10 ಕೆಜಿ ಏನಾದ್ರೂ ಆಹಾರ ತಯಾರ ಮಾಡ್ಲಿಕ್ಕೆ ಯೋಚನೆ ಮಾಡಿದ್ರೆ 6 ಕೆಜಿ ಇವು ಧಾನ್ಯಗಳನ್ನು ತಗೊಳ್ಳೋದು, ಮೆಕ್ಕೆಜೋಳ, ಜೋಳ ಇವು ಏನ್ ಧಾನ್ಯಗಳು ಅಂತೀವಿ ಅದನ್ನ ತಗೊಳ್ಳೋದು. ಅದರಲ್ಲಿ 4 ಕೆಜಿ ಈ ತರ ಹಿಂಡಿಗಳನ್ನ ಸೇರ್ಸೋದು. ಅದರ ಜೊತೆಗೆ ಒಂದು 100 ಗ್ರಾಂ ಮಿನರಲ್ ಮಿಕ್ಸ್ಚರ್, ಅಂದ್ರೆ ಖನಿಜ ಲವಣಾಂಶಗಳು ಅಂತೇಳಿ ನಾವು ಮೆಡಿಕಲ್ ಅಲ್ಲಿ ಬರ್ದು ಕೊಟ್ರೆ ಕೊಡ್ತಾರೆ. ಅದರಲ್ಲಿ ನಾವು ಏನ್ ವಿಟಮಿನ್ಸ್, ಮಿನರಲ್ಸ್ ಏನ್ ಬೇಕು ದೇಹಕ್ಕೆ ಕೋಳಿ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕಂತ ಅದು ಇರ್ತದೆ. ಅದ್ರ ಜೊತೆಗೆ ಒಂದು 100 ಗ್ರಾಂ ಉಪ್ಪು, ಇಷ್ಟನ್ನ ನಾವು ಮಿಶ್ರಣ ಮಾಡಿ ಒಂದು ಆಹಾರ ತಯಾರ ಮಾಡ್ಕೊಂಡ್ವಿ ಅಂದ್ರೆ ಇದು ಸಮತೋಲನ ಆಹಾರ, ಇದು ದೇಹಕ್ಕೂ ಒಳ್ಳೇದು ಮತ್ತೆ ಅದು ಬಹಳ ಈಸಿಯಲ್ಲಿ ಒಳ್ಳೆ ಅದನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಕೋಳಿಗಳು. ಅಂತಂದ್ರೆ ಇದು ಆಹಾರ ಪ್ರಮಾಣ ಎಷ್ಟೆಷ್ಟು ಕೊಟ್ಕೋತ ಹೋಗ್ಬೇಕು ಮತ್ತೆ ಬೆಳೆದಂಗೆ ಬೆಳೆದಂಗೆಲ್ಲ ಹೆಚ್ಚಿ ಕೊಡ್ಬೇಕಲ್ಲ ಸರ್? ಅದ ಹೌದು ಸರ್, ಈ ಇದು ಏನಿದೆ ಅಂದ್ರೆ ಕೋಳಿ ಇದರಲ್ಲಿ ನಾವು ಮಾಂಸಕ್ಕೆ ಅದನ್ನ ನಾವು ಉಪಯೋಗ ಮಾಡೋ ಒಂದು ದೃಷ್ಟಿ ಇಟ್ಕೊಂಡಿದ್ದರಿಂದ ಕೋಳಿಗಳಿಗೆ ನಾವು ಆಹಾರಕ್ಕೆ ಇಷ್ಟೇ ಅಂತ ಹೇಳಿ ರಿಸ್ಟ್ರಿಕ್ಷನ್ ಮಾಡಬಾರ್ದು. ಯೂಶಲಿ ನಾವು ದಿವಸಕ್ಕೆ 2 ಸಲ ಅವಕ್ಕೆ ಹಾಕ್ತಾನೆ ಹೋಗ್ಬೇಕು, ಅವು ತನಗೆ ಎಷ್ಟು ಬೇಕು ಆ ದಿನಕ್ಕೆ ಅಷ್ಟು ತಿಂತಾ ಹೋಗ್ಬೇಕು, ಅವಾಗ ಮಾತ್ರ ಅದರ ಬೆಳವಣಿಗೆ ಒಳ್ಳೆಯ ದೃಷ್ಟಿಯಲ್ಲಿ ಬೆಳೀತದೆ. ಅಂದ್ರೆ ತಾವ್ ಹೇಳೋದು ಒಂದು ಬುಟ್ಟಿ ಒಳಗೆ ಏನು ಆಹಾರ ಹಾಕ್ತಾ ಇರ್ಬೇಕು, ಬೇಕಾದಷ್ಟು ತಿಂತಾವ ಆಮೇಲೆ ಬಿಟ್ಟು ಬಿಡ್ತಾವ ಅಷ್ಟೇ, ಹಿಂಗ್ ಲೆಕ್ಕ ಬಿಡ್ತಾವ. ಅದೇ ಅದೇ ಅದೇ. ಆಮೇಲೆ ನೀರಿನ ವ್ಯವಸ್ಥೆ ಒಂದು ಚಲೋ ಆಗ್ಬೇಕಲ್ಲ ಸರ್? ಹೌದ್ ಸರ್, ಈಗ ಆಕ್ಚುಲಿ ನಾವೇನ ವೈಜ್ಞಾನಿಕವಾಗಿ ಏನ್ ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಸರಾಸರಿ 80% ರೋಗಗಳು ನೀರಿಂದಲೇ ಬರ್ತಾವ. ನಾವು ಒಳ್ಳೆ ನೀರ್ ಕೊಡ್ಲಿಲ್ಲ, ಶುದ್ಧ ನೀರ್ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಶುದ್ಧವಾದಂತ ನೀರ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ಅದನ್ನ ನಾವು ಒಂದು ವೈಜ್ಞಾನಿಕವಾಗಿ ಇರ್ತಕ್ಕಂತ ಒಂದು ಫಾರ್ಮ್ಗೆ ಏನ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ, ನೀವು ಹೆಚ್ಚು ಖರ್ಚು ಮಾಡೋದೇನ್ ಬೇಕಾಗಿದ್ದಿಲ್ಲ. ನೀವು ಯಾವ ನೀರ್ ಯೂಸ್ ಮಾಡ್ತಿದ್ರಿ, ಓವರ್ ಹೆಡ್ ಟ್ಯಾಂಕ್ ಇರ್ಲಿ ಅಥವಾ ನೀವ್ ಏನಾದ್ರೂ ಟ್ಯಾಂಕ್ ಯೂಸ್ ಮಾಡ್ತಾ ಇದ್ರೆ, ಅದು 100 ಲೀಟರ್ ನೀರಿಗೆ 1 ಗ್ರಾಂ ಅಷ್ಟು ಬ್ಲೀಚಿಂಗ್ ಪೌಡರ್ ನ ಹಾಕೊಂಡ್ರೆ ಸಾಕು. ಅಂದ್ರೆ ಪ್ರತಿ ದಿವಸ ಅಷ್ಟು ಹಾಕೋತ ಹೋಗ್ಬೇಕು ಬ್ಲೀಚಿಂಗ್ ಪೌಡರ್? ಹಾ, ಅದು ಅವರ ಟ್ಯಾಂಕ್ ಅಲ್ಲಿ 100 ಲೀಟರ್ ಇದ್ರೆ, 1000 ಇದ್ರೆ 10 ಗ್ರಾಂ ಬ್ಲೀಚಿಂಗ್ ಪೌಡರ್ ನ ಒಂದು ಬಟ್ಟೆಯಲ್ಲಿ, ಒಂದು ತಿನ್ನ ಬಟ್ಟೆಯಲ್ಲಿ, ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಒಳಗೆ ಹಾಕ್ಬಿಡ್ಬೋದು. ಹಾ, ಹಾಕೊಂಡು ಹೋಗೋದು. ಅದು ಅವಾಗ ಏನಾಗ್ತದೆ, ಆ ಬ್ಲೀಚಿಂಗ್ ಪೌಡರ್ ಅಲ್ಲಿ ಆಕ್ಟಿವ್ ಅಂತ ಒಂದು ಕ್ಲೋರಿನ್ ರಿಲೀಸ್ ಆಗಿ ಅದ್ರಲ್ಲಿ ಇರ್ತಕ್ಕಂತ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಏನೇ ಇರ್ಲಿ ಅದನ್ನ ನ್ಯೂಟ್ರಲೈಸ್ ಮಾಡ್ತದೆ. ಅದು ನಾವು ಕೊಡ್ತಕ್ಕಂತ ನೀರು ಶುದ್ಧ ನೀರಾಗಿ ಇದು ಆಗ್ತದೆ. ಇದನ್ನ ನಾವು ವಾರಕ್ಕೆ ಒಂದ್ಸಲ ಹಾಕೋ ಒಂದು ಪ್ರವೃತ್ತಿಯನ್ನ ನಾವು ರೈತರಿಗೆ ಸಲಹೆ ಮಾಡ್ತೀವಿ. ಅಂದ್ರೆ ವಾರಕ್ಕೆ ಒಂದ್ಸಲ ಹಾಕಿದ್ರೆ ಶುದ್ಧ ಕುಡಿಯುವ ನೀರು ನಾವು ಕೋಳಿಗಳಿಗೆ ಕೊಟ್ಟಂಗ ಆಗ್ತದೆ ಅಂತ ತಾವ್ ಹೇಳ್ತೀರಿ? ಹೌದು, ಕೊಡ್ಬಹುದು. ಸರ್, ಇನ್ನೊಂದು, ಈ ಕೋಳಿ ಒಳಗ ಈ ಹೇನಿನ ಸಮಸ್ಯೆ ಸಾಕಷ್ಟು ನೋಡ್ತಾ ಇರ್ತೀವಿ. ಹಾ, ಹೌದ್ ಸರ್. ಈಗ ಆಕ್ಚುಲಿ ಏನಂತ ಹೇಳಿ, ಹಳ್ಳಿಗಳಲ್ಲಿ ಅವರು ಮನೆ ಮತ್ತೆ ಕೋಳಿ ಸಾಕ್ತಕ್ಕಂಥದ್ದು ಜೊತೆ ಜೊತೆಗೆ ಇರೋದ್ರಿಂದ ಈ ಹೇನಿನ ಒಂದ್ ಸಮಸ್ಯೆ ಆದಾಗ ರೈತರಿಗೂ ಸಾಕಷ್ಟು ತೊಂದರೆ ಅನುಭವಿಸ್ತಾರ ಅವ್ರು ಮನೆಯಲ್ಲಿ. ಏನ್ ಅಡ್ವೈಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಳ್ಳೆ ಒಂದು ಮೆಡಿಸಿನ್ ಸಿಗ್ತದೆ, ಗುಟ್ಯಾಕ್ಸ್ ಅಂತ ಹೇಳಿ, ಅದನ್ನ 2 ml 1 ಲೀಟರ್ ನೀರಿಗೆ ಹಾಕಿ, 2 ml 1 ಲೀಟರ್ ನೀರಿಗೆ ಆ ಔಷಧ ಗುಟಾಕ್ಸ್ ಅಂತಕ್ಕಂಥ ಔಷಧನ ಬೇರಿಸಿ ಆ ಕೋಳಿಗಳನ್ನ ಕರೆಕ್ಟ್ ಆಗಿ ಅದರ ಗೋಣ ಮೇಲೆ ಹಿಡ್ಕೊಂಡು ಒಂದ್ಸಲ ಅದನ್ನ ನೀರಲ್ಲಿ ಹಾಕಿ ಬಿಟ್ಟು ಬಿಡ್ಬೋದು. ಅವರಲ್ಲಿ ಇರ್ತಕ್ಕಂತ 10-20 ಏನ್ ಕೋಳಿಗಳು ಇರ್ತಾವಲ್ಲ, ಎಲ್ಲಾ ಕೋಳಿಗೆ ಮೇಲ್ಗಡೆ ಒಂದು ಅಂದ್ರೆ ಅದ್ರ ಮುಖಕ್ಕೆ ಮತ್ತೆ ಇದಕ್ಕೆ ತಾಗಲ್ದಂಗೆ ಒಂದು ಕಾಳಜಿ ವಹಿಸಿ ಅದನ್ನ ಕರೆಕ್ಟ್ ಆಗಿ ಒಂದು ಬಟ್ಲ್ ನೀರ್ ತಗೊಂಡು ಒಂದು 5 ಲೀಟರ್ ನೀರು ಅದರಲ್ಲಿ ಕರೆಕ್ಟ್ ಆಗಿ ನಾವು ಈ ಔಷಧಿಯನ್ನ ಹಾಕಿ ಅದನ್ನ ಒಳಗಡೆ ಬಿಟ್ಟು ಹೊರಗಡೆ ಬಿಟ್ಟು ಬಿಡ್ಬೇಕು. ನಂತರ ಉಳಿದಿರ್ತಕ್ಕಂತ ಏನ್ ನೀರ್ ಇರ್ತದೆ, ಔಷಧ ಹಾಕಿರ್ತಕ್ಕಂತ ನೀರು ರೈತರಿಗೆಲ್ಲ ತೊಗರಿಗೆ ಏನ್ ಇದು ಹೊಡಿತೀವಿ ಔಷಧ ಅಂತ ಒಂದು ಸಣ್ಣ ಮಷೀನ್ ಇಂದ, ಹ್ಯಾಂಡ್ ಮಷೀನ್ ಇಂದ ಈ ನೀರ್ ಅದರಲ್ಲಿ ಹಾಕಿ ಅಲ್ಲಿ ಎಲ್ಲಿ ಕೋಳಿಗಳು ವಾಸ ಇರ್ತಾವೋ ಎಲ್ಲಾ ಕಡೆ ಅಥವಾ ಅದು ಆಜುಬಾಜು ಎಲ್ಲಾ ಕಡೆ ಸ್ಪ್ರೇ ಮಾಡ್ಬಿಡುದು. ಆದ್ರೆ ಇಲ್ಲಿ ಒಂದ್ ವಿಷಯ ನಮ್ ರೈತರು ಗಮನಿಸಬೇಕಾಗತ್ತಲ್ಲ ಸರ್, ಈ ತೊಗರಿ ಬೆಳೆಗಳ ಹೊಡೆಯುವಂತ ಒಂದು ಸ್ಪ್ರೇಯರ್ ಇರ್ತಲ್ಲ, ಅದೀವು ಕೊಡಿಬಿಡಕ ಔಷಧ ಹೊಡೆದಿರ್ತ, ಅದಕ್ಕೆ ಬೇರೆ ಇದಕ್ಕೆ ಅಂತ ಬೇರೆ ಮಷೀನ್ ಇಟ್ಕೊಳ್ಬೇಕಾಗ್ತದೆ? ಇಲ್ಲ, ಬೇಕಾಗಿಲ್ಲ ಸರ್. ಅವ್ರು ಆಕ್ಚುಲಿ ಅವ್ರು ಏನ್ ಮಾಡ್ತಾರಂದ್ರೆ ಆ ಹ್ಯಾಂಡ್ ಮಷೀನ್ ಇಂದ ಮಾಡೋ ಲಾಸ್ಟ್ ಗೆ ಅವ್ರು ತೊಳೆದಿರ್ತಾರೆ. ಇದನ್ನ ನಾವು ಏನ್ ಕೋಳಿಗೆ ನೀರಾಗಿ ಕೊಡೋದಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲಿರ್ತಕ್ಕಂತ ಕ್ರಿಮಿ ಅಥವಾ ಏನ್ ಕೀಟಗಳು ಇದು ಮಾಡ್ಲಿಕ್ಕೆ ಯೂಸ್ ಮಾಡಬಹುದು. ಅದಕ್ಕೆ ಇದಕ್ಕೆ ಏನ ಇದು ಇರೋದು ಅಂದ್ರೆ ಕೋಳಿಗಳಿಗೆ ಹೊಡಿತಾ ಇಲ್ಲ, ಗೋಡೆಗಳಿಗೆ ಮನಿ ಹೊಡಿತಾರೆ. ಕೆಳಗಡೆ ಮಣ್ಣು ಎಲ್ಲೆಲ್ಲಿ ಆ ಕೋಳಿಗಳು ಓಡಾಡ್ತಾವ ಅಲ್ಲ, ಅವರು ಎಲ್ಲಿ ಅವ್ರನ್ನ ಸಾಕ್ತಾ ಇದಾರೆ ಆ ಶೆಡ್ಡಿಗೆ ಅಷ್ಟೇ ಸ್ಪ್ರೇ ಮಾಡ್ತಕ್ಕಂಥದ್ದು. ಸರ್, ಇನ್ನೊಂದು, ಈ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಈ ನಾಟಿ ಕೋಳಿಗಳಲ್ಲಿ ರೋಗ ಹೆಚ್ಚಿಗೆ ಬರ್ತವೆ, ಬಂತದ ಸತ್ತ ಹೋಗ್ಬಿಡ್ತಾವ, ಇದು ಯಾಕೆ ಆಗ್ತಂದ್ರೆ ಸರ್? ಇದು ಸಾಮಾನ್ಯವಾಗಿ ಅದೇ ನಾನು ಹೇಳಿದೆ, ಆಕ್ಚುಲಿ ನಾವು ವೈಜ್ಞಾನಿಕವಾಗಿ ಈಗ ನಾವು ನೋಡ್ಬೇಕಂದ್ರೆ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಅದಕ್ಕೆ ಮೊದಲಿಂದೇ ಒಂದು ಲಸಿಕೆದ ಒಂದು ಇದನ್ನ ನಾವು ಅಳವಡಿಸ್ಕೋಬೇಕಾಗ್ತದೆ. ನಾನು 6-7 ದಿವಸಕ್ಕೆ ಲಸಿಕೆ ಹಾಕ್ತಕ್ಕಂಥದ್ದು ಅಂತ ಹೇಳಿದೆ, ಅದು ರಾಣಿಕೇಟ್ ಅಂತಕ್ಕಂತ ಒಂದು ರೋಗಕ್ಕೆ ಸಂಬಂಧಪಟ್ಟ ಲಸಿಕೆ. ಅದನ್ನು 6-7 ದಿವಸಕ್ಕೆ ಅದನ್ನ ಒಂದು ಹನಿ ಏನಾದರೂ ಲಸಿಕೆ ಮಾಡಿದ್ರೆ ಇಲ್ಲಿ ಈ ಕೋಳಿಗಳ ಸಹಾಯದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವು ರೈತರಿಗೆ ಅದು ಲಸಿಕೆಯದ ಬಗ್ಗೆ ಮಾಹಿತಿ ಇರೋದಿಲ್ಲ ಅಥವಾ ಕೆಲವರಿಗೆ ಲಸಿಕೆ ಮಾಡಿದ್ರೆ ಕೋಳಿಗಳು ಸರ್ವಸಾಮಾನ್ಯವಾಗಿ ಅವು ಬೆಳೆಯೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಮಾಹಿತಿ ಇರೋದ್ರಿಂದ ಅವ್ರು ಲಸಿಕೆ ಮಾಡಿಸ್ಕೊಳ್ಳಿಕ್ಕೆ ಅವರು ಹಿಂಜರಿತಾರೆ. ಅದನ್ನ ಅವರು ಕಡ್ಡಾಯವಾಗಿ ಲಸಿಕೆಗೆ ಮಹತ್ವ ಕೊಡ್ಬೇಕು, 6-7 ದಿವಸಕ್ಕೆ ಒಂದು ಲಸಿಕೆ ಮಾಡ್ಕೋಬೇಕು, ಆಮೇಲೆ 7ನೇ ವಾರಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಲಸಿಕೆ ಅದು ನಾವೇ ಸರಬರಾಜು ಮಾಡ್ತೀವಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಸಿಗ್ತದೆ RKT ಲಸಿಕೆ ಅಂತ. ಆ ಒಂದು ಲಸಿಕೆ ಮಾಡ್ಕೊಂಡೇ ಇದ್ದಲ್ಲಿ ಈ ಕೋಳಿಗಳು ಸಹಾಯದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಇನ್ನೊಂದು, ಈಗ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡುವಂತ ರೈತರು ಅದು ಮಾರಾಟಕ್ಕೆ ಬಂದದ ಅಂತಂದ್ರೆ ಎಷ್ಟು ವೇಟ್ ಆದ್ರೆ ಲಾಭದಾಯಕ ಅಂತ್ರಿ ತೂಕ ಬರಬೇಕು? ಸರ್ವಸಾಮಾನ್ಯವಾಗಿ ನಾಟಿ ಕೋಳಿ ಏನು ಇದು ಬೆಳೀತದೆ ಇದು ಅದು ಫಾರಂ ಕೋಳಿಗೆ ಕಂಪೇರ್ ಮಾಡಿದ್ರೆ ಇದರ ಬೆಳವಣಿಗೆ ಸ್ವಲ್ಪ ಕಡಿಮೆ ಇರ್ತದೆ. ಮೂರಿಂದ ನಾಲ್ಕು ತಿಂಗಳು ಈ ಕೋಳಿಗಳ ಅರೌಂಡ್ ಆಗಿ ಒಂದರಿಂದ ಒಂದೂವರೆ ಕೆಜಿ ತೂಕಕ್ಕೆ ಬರ್ತಾವ ನಾಟಿ ಕೋಳಿಗಳು. ಆ ಒಂದರಿಂದ ಒಂದೂವರೆ ಕೆಜಿಗೆ ಬಂದ್ರೆ ನಾವು ಸರ್ವಸಾಮಾನ್ಯವಾಗಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಪಡಿಬಹುದು. ಅಂದ್ರೆ ಈ ಮರಿ ತಂದ ಮೇಲೆ ಎಷ್ಟು ತಿಂಗಳಿಗೆ ಈ ಒಂದರಿಂದ ಒಂದೂವರೆ ಕೆಜಿ ವೇಟ್ ಪಡ್ಕೊಳ್ತಾವ ಅಂತ? ಅದೇ ಸರ್, ಇದು ಆಕ್ಚುಲಿ ಕನಿಷ್ಠ ಅಂದ್ರೆ ಮೂರು ತಿಂಗಳ ಮೇಲ್ಪಟ್ಟೆ ಒಂದು ಒಂದೂವರೆ ಕೆಜಿ ಬರ್ತಾವ. ಅಂತಂದ್ರೆ ಅಷ್ಟಾದ್ರೆ ಲಾಭದಾಯಕ ಆಗ್ತದೆ ಅಂತ ಹೇಳ್ತೀರಿ? ಅದು ಅದನ್ನು ಅವರು ಯಾವ ತರ ಅದನ್ನ ಆಹಾರದ ಇದು ಮಾಡಿರ್ತಾರ, ನೀರು ಕೊಟ್ಟಿರ್ತಕ್ಕಂತ ಶುದ್ಧ ನೀರು ಕೊಟ್ಟಿರ್ಬೇಕು, ಅದಕ್ಕೆ ಎಲ್ಲಾ ತರದ ವ್ಯವಸ್ಥೆ ಮಾಡಿರ್ಬೇಕು, ಅವಾಗ ಮಾತ್ರ ಈ ಒಂದು ನಾವೇನು ಬೆಳವಣಿಗೆ ಅಂತೀವಿ ಮೂರು ಮೂರುವರೆ ತಿಂಗಳಲ್ಲಿ ನಾವು ಕಾಣಬಹುದು. ರೈತ ಬಂದ್ರೆ ಇಲ್ಲಿ ತನಕ ಈ ನಾಟಿ ಕೋಳಿಗಳ ನಿರ್ವಹಣೆ ಬಗ್ಗೆ ಮತ್ತೆ ನಾಟಿ ಕೋಳಿಗಳ ಒಂದು ಸಾಕಾಣಿಕೆ ಬಗ್ಗೆ ಸಾಕಷ್ಟು ವಿವರದ ಮಾಹಿತಿಯನ್ನ ಡಾಕ್ಟರ್ ಶೇಷ ಅವರು ತಿಳಿಸ್ಕೊಟ್ರು. ಇನ್ನು ನಿಮ್ಗೆ ಏನಾದರೂ ಸಂಶಯಗಳಿತ್ತು, ವಿಚಾರಗಳಿತ್ತು ಅಂತಂದ್ರೆ ಅವ್ರ ಫೋನ್ ನಂಬರ್ ತಗೋತೀನಿ, ನೀವು ಫೋನ್ ನಂಬರ್ಗೆ ಮಾತಾಡ್ಬೋದು. ಸರ್ ನಂಬರ್ ಹೇಳ್ತೀರಿ? ಹಾ ಸರ್, 8198799777340 ರೈತ ಬಂದ್ರೆ ಡಾಕ್ಟರ್ ಶೇಷ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 8197734057. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ನಾಟಿ ಕೋಳಿಗಳ ಸಾಕಾಣಿಕೆ ಅಲ್ಲದೆ ಬೇರೆ ಯಾವುದೇ ಒಂದು ವಿಷಯ ಪಶುಸಂಗೋಪನೆ ಸಂಬಂಧಪಟ್ಟಿದ್ದು ನೀವು ಅವರಿಗೆ ಕೇಳ್ಬೋದು, ರೋಗಗಳ ಬಗ್ಗೆ ಕೇಳ್ಬೋದು, ನಿರ್ವಹಣೆ ಬಗ್ಗೆ ನೀವು ಕೇಳ್ಬೋದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿರುವಂಥ ಡಾಕ್ಟರ್ ಶೇಷ್ರ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕಲಬುರಗಿ ಕೇಂದ್ರದ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ಶಕುಂತಲಾ ದೇವಲ್ನಾಯಕ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. Yeah. ತರ್ಕ ಮಾಡೋ, ನಾಲ್ಕು ಪುರುಷಾರ್ಥಗಳು ತರ್ಕ ಮಾಡೋ, ನಿನ್ನೆ ಗುರವೇ ನಾಣೈತಿ ಅನಗಡೋ, ನಿನ್ನೆ ಗುರವೇ ನಾಣೈತಿ ಅನಗಡೋ, ನಿನಗ ತಿಳಿಯದಿದ್ರೆ ಸುಮ್ಮನೆ ಕೂಡೋ, ನಿನಗ ತಿಳಿಯದಿದ್ರೆ ಸುಮ್ಮನೆ ಕೂಡೋ, ವಂಚಿಸತ್ವದ ಹೆಸರೇ ಇದೇ ಕಲಾವಿದರೆಂದು ಕೇಳಿ ಇನ್ನೊಂದು ಗೀತೆ. ಅಂದೆ ಒಡಗಿ ಬಿಟ್ಟವಾದಿತ್ತು ಹೆಣ್ಣ ಎಂದು ಹಿಂದುಧರ್ಮ ಮಠ ವರಿತು ಹೆಣ್ಣ, ಹಿಂದುಧರ್ಮ ಮಠ ವರಿತು ಹೆಣ್ಣ, ಏ ಕಂದ ರಾಜು ಖಾಸಿ ಮಾ ಸರ್ಗ ಹಿಡಿದು ಜಟ್ಟ ವರಿತು ಹೆಣ್ಣ, ಇದುವರೆಗೆ ಶಕುಂತಲಾ ದೇವನಾಯಕ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 80%. ಬೀದರ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ 85%. ರಾಯಚೂರು, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 70%. ಬಳ್ಳಾರಿ ಜಿಲ್ಲೆಯೊಳಗೆ 60% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆ ಮಾಡಬಹುದಾಗಿದೆ. ಎಲ್ಲೋ ಒಂದೆರಡು ಕಡೆ ಗುಡುಗು ಮಿಂಚು ಕಾಣಿಸಬಹುದು. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ.